ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02 ಲಾಗ್ ಆನ್ ಟು www.cancermiraj.com. Gunashila Fertility Center, the art of creating mothers since 1985. Prastuta padisuttide Tai Bhagya. ವಿಶ್ವದರ್ಜೆಯ ಐವಿಎಫ್ ಚಿಕಿತ್ಸೆಯನ್ನು ಅರ್ಹ ದಂಪತಿಗಳಿಗೆ ಕೇವಲ ಅರ್ಧದಷ್ಟು ಬೆಲೆಗೆ ಒದಗಿಸಲಾಗುತ್ತದೆ. ಸಂಪರ್ಕಿಸಿ ಗುಣಶೀಲಾ ಫರ್ಟಿಲಿಟಿ ಸೆಂಟರ್, ಬಸವನಗುಡಿ, ಕೋರಮಂಗಲ ಅಥವಾ ಮೈಸೂರು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆಯನ್ನು ಕೇಳೋಣಂತ. ನಾಯಿ ಪ್ರಪಂಚದಲ್ಲಿ ಮಾನವನಿಂದ ಪ್ರಪ್ರಥಮವಾಗಿ ಸಾಕಲ್ಪಟ್ಟಂಥ ಸಾಕು ಪ್ರಾಣಿ. ಇದು ಮಾನವರಿಗೆ ಇತರೆ ಪ್ರಾಣಿಗಳಿಗಿಂತ ಅತಿ ಸಮೀಪವಾದದ್ದು. ಬಹಳ ನಂಬಿಗಸ್ತ ಪ್ರಾಣಿ. ಇದು ಮಾನವನ ಮತ್ತು ಅವನ ಆಸ್ತಿಪಾಸ್ತಿಗಳನ್ನು ಇತರೆ ಪ್ರಾಣಿಗಳಿಂದ ಮತ್ತು ಕಳ್ಳರಿಂದ ರಕ್ಷಿಸುತ್ತದೆ. ರೈತರಿಗೆ ಇದು ಅವರ ಹೊಲ, ಮನೆ ಮತ್ತು ಇತರ ಸಾಕು ಪ್ರಾಣಿಗಳನ್ನು ಅಂದರೆ ಕುರಿ, ಆಡು ಕಾಯಲು ಅನುಕೂಲವಾಗುತ್ತದೆ. ಜಗತ್ತಿನಾದ್ಯಂತ ಸುಮಾರು 300 ಹೆಚ್ಚು ನಾಯಿಯ ತಳಿಗಳಿವೆ. ಅದರಲ್ಲಿ ಮುಖ್ಯವಾದಂಥ ತಳಿಗಳು ಅಂತಂದರೆ ಮುಧೋಳ್ ತಳಿ, ಇದು ಭಾರತ ದೇಶದ ತಳಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ತಳಿ. ಎತ್ತರವಾದ ನಾಯಿ, ಹೊರಹೊಮ್ಮಿದ ತಿಟ್ಟಾದ ಮುಖ, ಜೋತಾಡುವ ಕಿವಿಗಳು, ಹೊಳಪಾದ ಕಣ್ಣುಗಳು, ರಾಜಾರೋಷದ ನಡೆ, ಅಗಲವಾದ ಎದೆಗೂಡು ಮತ್ತು ಸಣ್ಣದಾದ ಡೊಕ್ಕೆ ಭಾಗ, ಹೊಳಪಾದ ದೇಹಕ್ಕೆ ಬಿಗಿಯಾಗಿ ಅಂಟಿಕೊಂಡಿರುವಂಥ ಚರ್ಮ, ಚಿಕ್ಕ ಕೇಶಗಳು ಮತ್ತು ಚಿಕ್ಕ ಬಾಲ, ಕಾವಲಿಗಾಗಿ, ಬೇಟೆಯಾಡುವುದಕ್ಕೆ ಮತ್ತು ಕುರಿ ಹಿಂಡು ರಕ್ಷಣೆಗಾಗಿ ಉಪಯುಕ್ತವಾದಂಥ ನಾಯಿಯ ತಳಿ. ಇನ್ನೊಂದು ತಳಿ ಜರ್ಮನ್ ಶೆಫರ್ಡ್, ಇದಕ್ಕೆ ಅಲ್ಸೇಷಿಯನ್ ಅಂತ ಕೂಡ ಹೇಳ್ತಾರೆ. ಇದು ಜರ್ಮನಿ ದೇಶದ ತಳಿ. ದ್ವಿಹೊದಿಕೆ ಹೊಂದಿರುವಂಥ ಪ್ರಾಣಿ ಇದು. ಕೂದಲುಗಳು ಮೃದುವಾಗಿರ್ತವೆ ಹಾಗೂ ಹೊಳಪನ್ನು ಹೊಂದಿರ್ತವೆ. ಕಪ್ಪು, ಬಿಳಿ, ಕಂದು ಹಾಗೂ ಬೂದು ಬಣ್ಣಗಳನ್ನು ಹೊಂದಿರ್ತವೆ. ಗಂಡು ನಾಯಿಗಳು 60-70 cm ಎತ್ತರ ಇರ್ತವೆ. ಹೆಣ್ಣು ನಾಯಿಗಳು 55-60 cm ಎತ್ತರ ಇರ್ತವೆ. ದೇಹದ ತೂಕ 25-30 kg ಇರುತ್ತೆ. ಕಿವಿಗಳು ನೇರವಾಗಿರ್ತವೆ. ರೋಮಭರಿತ ಬಾಲ ಡೊಂಕಾಗಿರುತ್ತದೆ. ಇನ್ನೊಂದು ತಳಿ ಡಾಬರ್ಮನ್, ಇದು ಜರ್ಮನಿ ದೇಶದ ತಳಿ. ಚುರುಕಾದ ನಾಯಿ, ಕಪ್ಪು ಹಾಗೂ ಕಂದು ಬಣ್ಣಗಳಲ್ಲಿ ಲಭ್ಯ ಇರುತ್ತವೆ. ಚಿಕ್ಕ ಹಾಗೂ ನೇರ ಕಿವಿಗಳು, ಸ್ವಲ್ಪ ತುದಿಯಲ್ಲಿ ಬಾಗಿರುತ್ತವೆ. ಗಂಡು ನಾಯಿಯ ಎತ್ತರ 65-70 cm, ಹೆಣ್ಣು ನಾಯಿಯ ಎತ್ತರ 60-65 cm, ದೇಹದ ತೂಕ 25-35 kg ಇರ್ತವೆ. ಪೊಮೇರಿಯನ್, ಇದು ಪೋಲೆಂಡ್ ದೇಶದ ತಳಿ. ಚಿಕ್ಕದಾದ ಚುರುಕಾದ ತಳಿ, ಶ್ವೇತ ಬಣ್ಣದ ಕೇಶಧಾರಿ, ಎತ್ತರ 15-20 cm, ದೇಹದ ತೂಕ 8-12 kg ಇರುತ್ತೆ. ಕಿವಿಗಳು ನೆಟ್ಟಗೆ ಮತ್ತು ಚಿಕ್ಕದಾಗಿರ್ತವೆ. ಬಾಲ ರೋಮಭರಿತವಾಗಿರುತ್ತೆ ಮತ್ತು ಬೆನ್ನು ಮೇಲೆ ಬಾಗಿರುತ್ತದೆ. ಇದಲ್ಲದೆ ಡಾಲ್ಮೇಷಿಯನ್ ಎನ್ನುವಂಥ ತಳಿ ಇದೆ. ಇದು ಕ್ರೋಷಿಯಾ ದೇಶದ ತಳಿ. ಮಧ್ಯಮ ಗಾತ್ರದ ಬಿಳಿ ಚರ್ಮದ ಮೇಲೆ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಇರ್ತವೆ. ಎತ್ತರ 45-50 cm, ದೇಹದ ತೂಕ 23-25 kg ಇರುತ್ತೆ. ಮನೆಯಲ್ಲಿ ಸಾಕಲು ಉತ್ತಮವಾದಂಥ ತಳಿ. ಇನ್ನೊಂದು ತಳಿ ಲ್ಯಾಬ್ರಡಾರ್, ಇದು ಕೆನಡಾ ದೇಶದ ತಳಿ. ಮಧ್ಯಮ ಗಾತ್ರದ ಕರಿ ಅಥವಾ ಬಂಗಾರ ವರ್ಣ, ಎತ್ತರ 55-60 cm, ದೇಹದ ತೂಕ 25-30 kg ಇರುತ್ತೆ. ಇದರ ವಾಸನಾಗ್ರಹಣ ಶಕ್ತಿ ಬಹಳ ತೀಕ್ಷ್ಣ ಇರೋದರಿಂದ ಪತ್ತೆದಾರಿ ಕೆಲಸಗಳನ್ನು ಇದು ಸಮರ್ಥವಾಗಿ ನಿಭಾಯಿಸಬಲ್ಲದು. ಇನ್ನೊಂದು ತಳಿ ಬಾಕ್ಸರ್, ಇದು ಜರ್ಮನಿ ದೇಶದ ತಳಿ. ಮಧ್ಯಮ ಆಕಾರದ, ದಷ್ಟಪುಷ್ಟವಾದ, ಅಗಲವಾದ ಮುಖವನ್ನು ಹೊಂದಿದ್ದು ಚಿಕ್ಕ ಮೂಗು ಮತ್ತು ಬಲಶಾಲಿಯಾದ ದೌಡೆಗಳನ್ನು ಹೊಂದಿರುತ್ತೆ. 45-60 cm ಎತ್ತರವಾಗಿರುತ್ತೆ ಹಾಗೂ ದೇಹದ ಭಾರ 25-30 kg ಇರುತ್ತೆ. ಇನ್ನೊಂದು ತಳಿ ಗ್ರೇಟ್ ಡೇನ್, ಇದು ಕೂಡ ಜರ್ಮನಿ ದೇಶದ ತಳಿ. ದೊಡ್ಡ ಆಕಾರದ, ಸಂಪೂರ್ಣ ಕಪ್ಪು, ಫಾನ್ ಬಣ್ಣ ಅಥವಾ ಸಂಪೂರ್ಣ ಬಿಳಿ ಬಣ್ಣದಲ್ಲಿ ಕಪ್ಪು ಅಥವಾ ನೀಲಿ ಚುಕ್ಕೆಗಳಿದ್ದು ಕಿವಿಗಳು ಚಿಕ್ಕದಾಗಿ ಹಾಗೂ ನೇರವಾಗಿರ್ತವೆ. ತುದಿಗಳು ಕೆಳಗೆ ಬಾಗಿರ್ತವೆ. ಉದ್ದನೆ ಮುಖ ಹೊಂದಿದ್ದು ಗಂಡು ನಾಯಿಗಳು 75-80 cm, ಹೆಣ್ಣು ನಾಯಿಗಳು 70 cm ಎತ್ತರವಾಗಿರ್ತವೆ. ನಾಯಿ ಒಂದು ನಂಬಿಗಸ್ತ ಪ್ರಾಣಿ. ಇದು ತನ್ನ ಒಡೆಯನಿಗಾಗಿ ಪ್ರಾಣವನ್ನು ಕೂಡ ತ್ಯಜಿಸಬಲ್ಲದು. ನಾಯಿಗಳಿಗೆ ತರಬೇತಿ ಕೊಡೋದರಿಂದ ಮಾಲೀಕರಿಗೆ ಸಾಕಷ್ಟು ಲಾಭ ಇವೆ. ನಾಯಿಗಳಿಗೆ ತರಬೇತಿ ಕೊಡೋದರಿಂದ ಮನೆಗೆ ಬರುವಂತಹ ಅತಿಥಿಗಳ ಮೇಲಿನ ಆಕ್ರಮಣವನ್ನು ತಡೆಗಟ್ಟಬಹುದು. ನಾಯಿಗಳಿಗೆ ತರಬೇತಿಯನ್ನು ಪರಿಣಿತರಿಂದ ಕೊಡಿಸಬಹುದು. ಪರಿಣಿತರು ಇಲ್ಲದೇ ಇದ್ದಾಗ ನಾಯಿಯ ಪೋಷಕರೇ ಕೆಲವೊಂದು ಆಜ್ಞೆಗಳನ್ನು ಪಾಲಿಸುವುದನ್ನು ನಾಯಿಗೆ ಕಲಿಸಬಹುದು. ನಾಯಿಗಳು ಕೂಡ ಇತರ ಪ್ರಾಣಿಗಳಂತೆ ಬಹಳಷ್ಟು ರೋಗಗಳಿಗೆ ತುತ್ತಾಗ್ತವೆ. ಈ ರೋಗಗಳನ್ನು ಬರೀ ಲಸಿಕೆಯಿಂದ ಮಾತ್ರ ತಡೆಗಟ್ಟಬಹುದು. ಈ ರೋಗಗಳು ತಾಗುವ ಮುನ್ನವೇ ಲಸಿಕೆ ಹಾಕಿಸುವುದು ಒಳ್ಳೆಯದು. ಕೃಷಿ ವಾರ್ತೆಯನ್ನು ಕೇಳಿದಿರಿ. ಈಗ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ಗೌಳಗಿತ್ತಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಜಾಲಿಕೊಪ್ಪದ ಮಾರುತೆಪ್ಪ ರಾಮಪ್ಪ ಮುರುಗೋಡ್ ಹಾಗೂ ಮೇಳದವರು. ಸೊಲಹುವ ನಿಯನ್ನ ತಾಯಿ ಶಾರದಾಂಬೆ Thank you. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ನಾನು ಮುಂದಿನ ಓಣಿಗೆ ಹೋಗುವ. ನಾನು ಮುಂದಿನ ಓಣಿಗೆ ಹೋಗ್ತೇನೆ. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋರಿದ್ದೀರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಮುದಿಲ್ಲ. ಈ ಓಣಿ ಹಾಳದ. ಈ ಓಣಿ ದೇಗುಲದ. ಈ ಓಣಿ ಹಾಳದ. ಈ ಓಣಿ ದೇಗುಲದ. ಈ ಓಣಿ ಹಾಳದ. ಯಾರು ನೀನು? ಅಲ್ಲ ನಿಮ್ಗಿಬ್ಬರಿಗೂ ಆಧಾರ ಐತಲ್ವ ಅಂತ. ಅಲ್ಲ ತಮ್ಮ ನಮ್ ಇಬ್ಬರಿಗೂ ಆಧಾರ ಇದ್ರೆ ನೀ ಏನ್ ಮಾಡ್ಬೇಕಂತ ಬಂದೆ? ಅಲ್ಲ ನಿಮ್ಮಿಬ್ಬರು ಆಧಾರ ಕಚ್ಚಬೇಕಂತ ಹೇಳಿ ಬಂದ. ಓ ಮಲ್ಲ ನಾ ಇಬ್ರು ಆಧಾರ ಇದ್ದಾಗ ಇಲ್ಲಿ ಬಂದಿತ್ತ. ನೀವು ಮೊದಲು ನೀ ಆಧಾರ ಆಗ. ಯಾರು ನೀನು? ಅಮ್ಮ ನಮಗೆ ದೂತೆ ದೂತೆ ಅಂತಾರ. ಏನು ದೂತೆ ದೂತೆ ಅಂತಾರ? ಏನು ನಾನು ಯಾರನ್ನೋದು ಹೇಳ್ಬೇಕಾ? ಏನಮ್ಮ ಏನಗೆ ಬಂದು ರಾಧಿಕಾ ಮತ್ತು ರಾಧಿಕಾ ಅಂತಾರ ನೋಡು. ನಮಗೂ ಅಂತಾರ್ರಿ. ಏನಂತಾರು? ನಿಮ್ಮಂತಾರು ಸೋದ್ ಮಾಡುವಂತ ಸೋದಕ್ಕ ಸೋದಕ್ಕ ಮ್ಯಾಗ ಗೋದಕ್ಕನು ಅಂತಾರ. ಹುಚ್ಚಡ್ಬಿ ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರಿ ವಾ. ಇವಲ್ಲೇ ಮತ್ತು ಏನಂತಾರ? ಇದು ಅಲ್ಲದೆ ಗೊಲ್ಲತ್ತಿ ಮತ್ತು ಗೊಲ್ಲತ್ತಿ ಅಂತಾರ ನೋಡಮ್ಮ. ನಮಗೂ ಅಂತಾರ್ರಿ. ಏನಂತ? ನಿಮ್ಮಂತವ್ರು ನನ್ನ ಮನೆಯಾಗ ಹೋದ್ ಚಲ್ತಿ ಚಲ್ತಿ ಅಂತಾರ್ರಿ. ಅಲ್ಲ ಚೇಷ್ಟ ಮಾಡ್ಬೇಡ್ತು ಒಮ್ಮೆ ಹೇಳಿದಾಗ್ಯದ. ಅಲ್ಲ ಗೊಳ್ತೇವ ನೀನು ಕೂಡ ಚೇಷ್ಟ ಮಾಡಕ್ಕ ನನಗ ನಿನಗ ಒಳ್ಳೆ. ಇಲ್ಲ ಮತ್ತೆ ಏನಾರ ಕೂಣತ್ತೇನ? ಕೂಣು ಇಲ್ಲ. ಮತ್ ಪರಿಚಯ ಆತನ? ಏನೇನು ಇಲ್ಲ ಬಿಡ. ಅಲ್ಲ ನೀನು ಕೂಡ ಚೇಷ್ಟ ಮಾಡಕ್ಕ ನೀ ಏನ ಕುಪ್ಸೋ ದಡಿ ಓ ಸಿರಿ ಸರಗೋ ಹಿಂದ ಎತ್ಲೋ ಮುಂದ್ ಹೋಗ್ಲಿ ಬಿಡ. ಗೌಳಗಿತ್ತಿ ಮತ್ತು ಗೌಳಗಿತ್ತಿ ಅಂತಾರ ನೋಡಮ್ಮ. ಏನೋ ಮಳ್ಳ ಗಿತ್ತಿ ಒಳಗೆ ಏನಾರ ಮಾಹಿತಿ ಅದಾವ ನಾನು ಕೇಳ್ತೇನೆ. ರಗಡದಾವಲ್ಲ ಹೇಳ್ತೇನ ಒಂದ್ ಎರಡು. ಈಗ ಚಲೋ ಇದ್ರಿ ಎರಡು ಹೇಳ್ಬೇಕಾಗಿತ್ತಲ್ಲ ನನಗ. ಇಲ್ವಾ ಎಷ್ಟು ಪೈಕಿ ಹೋಗಿ ಗಿತ್ತಿ ಒಳಗೆ ನೀವು ಯಾವ ಪೈಕಿ ಗಿತ್ತರಿ? ಚೇಚೆ ಅಂತ ಪೈಕಿ ಗಿತ್ತಿ ನಾನಲ್ಲ. ಮತ್ತೆ ಯಾವ ಗಿತ್ತಿರಿ? ಎಂತವಳು ಹಾಲು ಮೊಸರು ಮಾರತಕ್ಕಂತ ಹುಚ್ಚುಗಳು ಗಿತ್ತಿದ್ದೇನಮ್ಮ. ಹುಚ್ಚುಗಳು ಗಿತ್ತರಿ? ಏನ್ ಮಾತಾಡ್ತಿ ನೀನು? ಬಿಟ್ಟುವಲ್ರಿ ಹುಚ್ಚಲ್ಲ. ಹುಚ್ಚ ಅಂದ್ರೆ ಏನು? ಏನ್ರಿ ಅಂದ್ರೆ ಹೆಚ್ಚಿನ ಕುಲದ ಗೌಳು ಗಿತ್ತಿ. ಹೆಚ್ಚಿನ ಕುಲದ ಗೌಳು ಗಿತ್ತಿ? ಹೌದಮ್ಮ. ನೋಡ್ರವ ಹೆಚ್ಚಿನ ಗೌಳು ಗಿತ್ತಿ ಅಂದ್ಮೇಲೆ ಏನೇನ್ ತಂದಿರಿ? ಏನು ತಂದಿ? ಯಾವತ್ತೂ ಎಲ್ಲ ಹಗಲ್ ರಾತ್ರಿ ಕುಳಿಯತ್ತಂದ್ರೆ ಏನ? ಏನ್ ಮಾತಾಡ್ತೀಯ ನೀನು? ನೀವಂದ್ರೆ ಯಾವತ್ತೆಲ್ಲ ಅಂತ. ಹಾಗಲ್ಲಮ್ಮ ನಿನಗೆ ತಿಳಿದಿದ್ರೆ ಬೇರೆ ಅರ್ಥ ಮಾಡಬಾರದು. ಯಾವತ್ತು ಎಲ್ಲ ಅಂದರೇನು? ಏನ್ರಿ ಹಾಲು ಹಾಲು ಮೊಸರು ಮೊಸರು ಬೆಣ್ಣೆ ಬೆಣ್ಣೆ ಮಜ್ಜಿಗೆ ಸೈತ್ ತಂದನಂತ ಹೇಳದೆ ಚಲೋ ಅಲ್ರಿ. ಪ್ಯಾಡಾಳ ಇಲ್ರವಾ ತಲೆ ಬಾಣಿಯವ ಎರಡು ಕಾಂತಾವ. ಹೌದಮ್ಮ ಏನವ ಮತ್ತೆ ಬಡ್ಡಿ ಪಾತ್ರೆಯಲ್ಲಿ ಏನವ? ಪಾತ್ರೆ ಎಡಿದ್ದ ಕರೆಯದ. ಮೇಲಿನ ಪಾತ್ರೆಯಲ್ಲಿ ಆಕಳ ಹಾಲವ. ಕೆಳಗಿನ ಪಾತ್ರೆಯಲ್ಲಿ ಹಿಮ್ಮೆ ಹಾಲವ. ಅಯ್ಯ ಇಳಸ. ಏನ ಇಳಸ ಅಣ್ಣೆ? ಯಾಕ ಆಕಳು ಲಟ್ಟಾಗ ಎಮ್ಮೆ ಕೊಡ್ಸಿ ಆಕಳು ಲಟ ಪಡ ಲಟ ಪಡ ಒತ್ತಡ ಬಡ್ಡ. ಹೇ ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರವಾ? ಇಲ್ಲಮ್ಮ ಎಮ್ಮೆ ಅಂದ್ರೆ ಯಾರ ಊಟ ಮಾಡ್ಯಾರ ಇದನ್ನ ಬಿಟ್ಟು ಹೆಮ್ಮೆ ಹೆಮ್ಮೆ ಅಂತ ನಿಂತಿ. ಅಲ್ಲ ಹೆಮ್ಮೆ ಅಂದ್ರೆ ಏನು? ಏನ್ರಿ ಹೆಮ್ಮೆ ಅಂದರೆ ಸೊಕ್ಕು ಸೊಕ್ಕು. ಹ್ಮ್ ತಂದ್ರವ ಇಲ್ಲೇ? ಹಾಗಲ್ಲಮ್ಮ ಸೊಕ್ಕನು ಭರ್ತನೆ ಮಾಡಿ ವರ್ತನೆ ಮಾಡಿ ಭಕ್ತಿ ಕಳವನ್ನು ಮೇಲೆ ಇಟ್ಟುಕೊಂಡು ಈ ಎಲ್ಲ ಜನರ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದನಮ್ಮ. ನಿಮ್ಮ ಹಾಲು ಬಂದು ಎಂತದ್ದು? ಏನು ಎನ್ನ ಹೈನು ಬಂದು ಎಂತದ್ದು? ಮತ್ತೆ ಯಾವ ತರದು? ಮತ್ತೆ ಯಾವ ತರದು? ಇಲ್ಲಿಗೆ ತರಬೇಕಾದ್ರಿ. ಹ್ಯಾಗ ಬಂದ್ರಿ? ಹ್ಯಾಂಗ ತಗೊಂಡ್ ಬಂದ್ರಿ? ಹ್ಯಾಗ ಹ್ಯಾಗ ತಂದೇನು? ಹ್ಯಾಗ ಕೊಡ್ತಾ ಇದ್ದೀನಿ ಹೇಳ್ಬೇಕಾ? ಹೌದ್ರಿ ಹೇಳ್ತಾನೆ ಹೇಳ್ತಾನೆ. ಕೆಂದ ವಿಡಾ ಮಸರಾ ಎಂದು ಕಾಣಿದಾ ಕೆಂದಾವ್ ಕೆಂದಾವ್ರಿ ಕೆಂದಾವ ಅಂದ್ರ ಕೆಂಪ ಆಕಳ ಹಾಲ್ತದನಂತ ಹೇಳಿದೆ. ಕೆಂಪ ಆಕಳ ಹಾಲ್ತಂದ್ರಿ? ಹೌದಮ್ಮ. ನಿಮ್ ಆಕಳ ಕೆಂಪ ತಂಬೇಕು, ಹಾಲು ಕೆಂಪು ಇರ್ಬೇಕಲ್ರಿ. ಹಾಗಲ್ಲ ದೋತೆ, ಆಕಳ ಬಣ್ಣ ಅನೇಕ ತರ ಇದ್ರು ಕೂಡ ಹಾಲು ಹಾಲು ಬೆಳಗ ಇರ್ತಾವ. ಬೆಳಗಿರ್ತಾವ್ರಿ. ಹೌದು, ನಿಮ್ ಹಾಲಂತೂ ಒಂದಂಗ ಆತಿ. ಹೌದು. ಇನ್ನೇನ್ರ ಹುಳಿ ಪದಾರ್ಥ? ಹೀಗಂದ್ರೆ ಏನು ಅಮ್ಮ? ಮೊಸರಾ? ಮೊಸರ? ಹೂವಾ? ಮೊಸರು ಅಂತೂ ನೋಡಬೇಡಮ್ಮ. ಯಾಕೆ ತಂದೇನ ಇಲ್ಲ? ಏನ ಹಾಗೇನಲ್ಲ. ಮತ್ತೆ ಹಾಗ್ರಿ ತಂದೇನು? ಅಷ್ಟು ಚಲೋ ಅದಂತ ಹೇಳಿದೆ. ಚಲೋ ಆತ್ರಿ. ಹೌದು, ಮೊಸರು ಬಂದ ಎಂತಾದ್ದು? ಮೊಸರು ಬಂದು ಎಂತಾದ್ದು? ಮತ್ತೆ ಯಾತರದು? ಯಾತರದು? ಮತ್ತೆ ಯಾಕೆ ಕೊಡ್ತಿ? ಯಾಕೆ ಕೊಡ್ತಾ ಇದ್ದೀನಿ? ಹೇಳ್ದಾರು ಗುರ್ತಾಗ್ತಾ ಹೇಳ್ತಾ ಇದ್ದೀನಿ ಅಮ್ಮ. ಹೂವಾ? ಆಗ್ಲಿ ಆಗ್ಲಿ. ಆಜುಬಾಜು ಮನೆಯವನ ಅಡ್ಕಿಲ್ಗಳಿಗೆ ದಡದಾಡ ಉಳ್ತಾವ್ರಿ. ಅದ್ ಹೆಂಗ್ರಿ ನೋಡಿ? ನಾವ್ ಹೆಪ್ಪ ಬರ್ಬೇಕಾದ್ರೆ ಓಣಿ ತಾಕಿತ್ ಕೊಡ್ತೀವ್ರಿ. ಏನಂತ್ರಿ? ನಾವ್ ಇವತ್ ಹೆಪ್ಪ ಮರಿ ಅವ್ರದ್ದು ನಿಮ್ ಮಕ್ಕಳ ಮರಿ ಅಲ್ಲ, ನಿಮ್ ಪಕ್ಕದೊಳಗ ಇಟ್ಕೊರಿ ಅಂತ. ಆಮೇಲೆ ಸೀದಾ ನಮ್ಮ ಮನೆಗೆ ಬಂದ ಅಗಳಿ ಒಗದ ಕದ ಹಾಕಿ ಹಾಕಿ ಕದ ಹಾಕಿ ಅಗಳಿ ಒಗದ ಕದ ಹಾಕಿ ಅಗಳಿ ಒಗದ ನೆಲುವಿನ ಮ್ಯಾಗಿನ ಗಡಿಗೆ ನಾವು ನಮ್ಮ ಪುರುಷಂದ್ರ ಕೂಡಿ ಕೆಳಗೆ ಇಳಿಕೋತೀವ್. ಇದರ ಬದ್ರ ಕುಂತ ಮುರ್ತಾರ, ಮುರಿದ್ರ ಮಣಕಾಲಿಗೆ ಕಡಲ್ ಅಡ್ಕಲ್ ಧಡಲ್. ಸಾಕ್ ಬಿಡ, ಬಿಟ್ಟಿವ್ರಿ. ಇಲ್ಲಮ್ಮ, ತಮ್ಮ ಮೊಸರಂತೂ ಗುರುತ ಆದಂಗ ಚಲೋ ಅದ. ಹಾ ಚಲೋ ಆಯ್ತಲ್ರಿ. ಅಗ್ದಿ ಉತ್ತಮ, ಅಗ್ದಿ ಉತ್ತಮ. ಏನ್ ಬೇಕು? ಇನ್ನೇನ್ರ ಶ್ರೀಮಂತರು ಊಟ ಮಾಡುದು? ಹೀಗಂದ್ರೆ ಏನು? ವಾ ಬೆಣ್ಣಿ, ಬೆಣ್ಣೆ. ಹೂವಾ ಬೆಣ್ಣಿ ಅಂತ ನೋಡ ಬೆಣ್ಣಿ. ಯಾಕೆ ತಂದೇನ ಇಲ್ಲ? ಏನ ಹಾಗಲ್ಲ, ತಂದಿನೂ ಅಷ್ಟು ಚಲೋ ಅಂತ ಹೇಳಿದೆ. ಚಲೋ ಆತ್ರಿ. ಎಲ್ಲೈತ್ರಿ ಪಾತ್ರಿ? ಎಲ್ಲಿದ ಇವ? ಇದೇನೋ ಮುಚ್ಚಿದ ತೆಗದ್ ತೋರಿಸ್ರೋ ನಾನೇ. ಏ ಮೇಲಿನ ಅರಿವಿ ಅರಿಬಿಡಿ, ತೆರೆದಿದ್ದೀನಿ ನೋಡಮ್ಮ. ಹಾ ನೋಡ್ರಪ್ಪ ತೆರೆದ. ಏಲ್ವಾ ಅಲ್ಲ ದವಳಕ್ಕೆ ಗಡಿಗೆ ಹಸನ ತೊಳೆದೆ ಅಂತ ಹೇಳ್ತಿ. ಹೌದು ಅಲ್ಲ, ಗುಣು ಗುಣು ಗುಣು ಅಮ್ಮ ತಿಡದೈತಿ. ಎಂದಾರು ತೊಳೆದಿಲ್ಲ ಅದನ್ನ? ಏನು ಪಾತ್ರೆ ತೊಳೆದಿಲ್ಲ ಅಂತ ನಿನಗೆ ಸಮಸ್ಯೆ ಆಗ್ಯದ? ನೋಡದು ತೈ, ಸ್ವಚ್ಛವಾಗಿ ಭಾಂಡೆಯನ್ನು ತೊಳೆದು ಕೊಡುದು. ಹಾ ತಾಜಾ ಇವತ್ತ ಕಡದಂತ ಹೂವೇನ ತಂದನಮ್ಮ? ತಂದ್ರಿ? ಹೌದು ಹೇಳ್ರ. ಹಾ ಹೇಳ್ರ, ಇನ್ನು ಬಡವ್ರ ಆಧಾರ ತಂದ್ರೇನ? ಹೀಗಂದ್ರೆ ಏನು? ಅದೇರಿ ವಾ ಮಜ್ಜಿಗೆ. ಮಜ್ಜಿಗೆ? ಹೂವಾ ಮಜ್ಜಿಗೆ ಅವ ಮಜ್ಜಿಗೆ ಅವ ರೀ. ಮೊಸರಪ್ಪ? ಹಾ ಹಾಲ್ ಕಾಕ? ಹಾ ಬೆಣ್ಣಿ ದೊಡಪ್ಪ? ನೋಡಿ ಹಂಗ ಆಯ್ಕೆ ಆಧಾರ್ ಮಾಡ್ಕೊಂಡ್ ಬಂದಾಡಿ ಇಲ್ಲಿ ಎಷ್ಟಾರ ಜೋಡ್ಗಿರಿ ಮಾಡ್ಕೊಂಡೆ ಈಕಿನ ಜೋಡ್ಗಿರಿ ನೋಡ್ರಿ ಬಹಳ ಸಜ್ಜಲಿ ಬಂದಿರೋಳೆ ಇಲ್ಲಮ್ಮ ತಮ್ಮ ಮಜ್ಜಿಗೆ ಸಾದಾ ಅವನು ಅಥವಾ ಒಗ್ಗರಣಿ ಅವನು ಅಮ್ಮ ನನ್ನಲ್ಲಿ ಎರಡು ಟೇಬಲ್ ಅವ ಎರಡು ಯಾವು ಸಾದಾ ಮಜ್ಗಿನವ ಒಗ್ಗರಣಿ ಮಜ್ಗಿನವ ಸಾದಾ ಏನ್ ಸುಡ್ತಿರಿವಾ ಸಾದಾ ಒಂದು ಬಾಯಿ ಸವಳಾಗೈತಿ ಹೀಗ ಒಗ್ಗರಣಿ ಅಂದಲ್ಲ ಅದಕ್ಕ ಏನ್ ಅಂದಿ ಅವನ ತಗೋಲ ಯಾರು ಬೇಡ ಅಂತಾರ ಅವನ್ನ ಕೊಡ್ರಿ ಅವನ ತಗೋರ ಹಂಗ ಯಾರು ಕೊಡ್ತಾರ ನಿನಗ ರೊಕ್ಕ ಕೊಟ್ಟು ಮಜ್ಗಿ ತಗೋ ರೊಕ್ಕ ಅಂತಿದ ಅಣ್ಣ ನಮ್ ಮುಂದೆ ಇನ್ನ ಅಣ್ಣ ಬೇಡ್ರಿ ಯಾಕ್ರಿ ನಾ ರೊಕ್ಕ ಅನ್ನಕ್ಕೆ ರೊಕ್ಕ ನನ್ನ ಮುಂದೆ ರೊಕ್ಕ ಅಂತ ಯಾರು ಅಂದಿಲ್ಲ ಯಾಕ ರೊಕ್ಕ ಅಂದಿ ನಾ ರೊಕ್ಕ ಅನ್ನಕ್ಕೆ ನೋಡಿ ನನ್ನ ಮುಂದೆ ಕುಡ್ರಿ ಚಿಲ್ಲರ್ ಚಿಲ್ಲರ್ ಪಾವಲಿ ಎಂಟನೆ ತಗೋ ತಗೋ ನಿನ್ನ ಕೆದರ್ಕಿ ತಮ್ಕೋ ರೊಕ್ಕ ರೊಕ್ಕ ತಿರುಗ್ತೀರಿ ಇಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಅಂದಲ್ಲ ಹೌದು ಒಗ್ಗರಣೆ ಸಾಹಿತ್ಯಗಳು ಏನು ಏನವ ಹೇಳ್ಬೇಕಾ ಹೇಳ ಆಗ್ಲಿ ಆಗ್ಲಿ ಹೇಳ್ತಾ ಇದ್ದೀನಿ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರ ಇಂಗು ಇಂಗು ಯಾಲಕ್ಕಿ ಯಾಲಕ್ಕಿ ಶುಂಠಿ ಶುಂಠಿ ಮೆಣಸು ಮೆಣಸು ಜೀರಿಗೆ ಜೀರಿಗೆ ಕಾಳಜಿ ಕಡ್ಡಿ ತಬಲಾ ವಿಮಾಲ್ ಮುಂಬೈ ಎಲ್ಲ ಬಂದ್ರಿ ಏನ ಏನೇನ್ ಮಾತಾಡ್ತಿ ಇವೆಲ್ಲ ಯಾತಕ್ಕೆ ನಿಮ್ಮೂ ಯಾದಕ್ಕ ಈಗ ನೋಡಮ್ಮ ಇವತ್ತೂರ್ನೆಲ್ಲ ಕೂಡಿಸಿ ಮಜ್ಜಿಗೆ ಒಗ್ಗರಣೆ ಕೊಟ್ಟವ್ರಿ ಹೊಟ್ಟೆ ಒಳಗೆ ತಗೊಂಡ್ರೆ ಬಹಳ ಕಂಪಾಗ್ತಾ ಇದಾವ್ ನಮ್ಮ ಮಜ್ಜಿಗೆ ಇವನ್ನೆಲ್ಲ ಕೂಡಿಸಿ ನಮ್ಮ ಕ್ವಾರ್ಟರ್ ಬೇಳ ಬಾದಂಗ ಸಂಪಡಿಸ್ತಾವ್ ನಮ್ಮ ಬೇಸ್ ಮಾಡ್ತಾವ್ ಪಾಡಲ್ರಿ ನಡಿ ಬಿಡ್ರಿ ಇಲ್ಲಮ್ಮ ತಮ್ಮ ಮಜ್ಜಿಗೆ ಅಂತೂ ಗುರುತಾದಂಗ ಹೌದಮ್ಮ ಈಗ ಏನ್ ಮಾಡಂದ್ರಿ ಏನ್ ಮಾಡಂದ್ರಿ ವ್ಯಾಪಾರ ಮಾಡ್ಸಂದ್ರ ಹೌದಾ ಆದ್ರೆ ನಮ್ಮ ಹಿಮೇಳದವ್ರು ಏನಂತಾರ ಏನಂತಾರೋ ಈಗ ಒಲ್ತೇವ ಈ ಗ್ರಾಮಕ್ಕ ಯಾವಾಗಾರ ಬರ್ತಾಳೋ ಈಗ ಹೊಸವಾಗಿ ಬಂದಾಳೋ ಅಂತ ಸೌಶೆ ಮಾಡ್ಕೊಂಡಾರ ಯಾವಾಗ ಬಂದ ಇಲ್ಲ ಇಲ್ಲ ಕೂನಿಲ್ಲ ಗುರುತಿಲ್ಲ ಗುರುತಿಲ್ಲ ವ್ಯವಹಾರ ಹೆಂಗ್ ಮಾಡೋನು ವ್ಯಾಪಾರ ಅಂತ ಕೇಳಲಿಕ್ಕೆ ಹೆತ್ತಾರ ಏನು ಕೂಣ ಗುರುತ ಹೇಳಲಿಕ್ಕೆ ಬೇಕಾ ಹೇಳಲಿಕ್ಕೆ ಬೇಕ್ರಿ ಕೂಣ ಗುರುತ ಹೇಳಿದ್ದಾದ್ರಿ ಅಗತ್ಯವಾಗಿ ವ್ಯಾಪಾರ ಮಾಡಿಸ್ತಾ ಅದನ್ನ ವ್ಯವಹಾರ ಮಾಡಿಸ್ತೀವಿ ಮಾಡಿಸ್ತೀವಲ್ಲ ಹೇಳ್ತಾ ಇದ್ದೀನಿ ಹೇಳ್ರಿ ಆಗ್ಲ ಕಡೆಗೆ ಬಾರುವೆ ನಾನು ಬರೆಯುವ Thank you. ಧಾರವಾಡಕ್ಕೆ ಬಂದು ಬಂದು ಎನ್ನ ಹಾಲು ಮೊಸರು ವ್ಯಾಪಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ಸಾಕ್ಷಿ ಯಾರು? ಯಾರು ಸಾಕ್ಷಿ ಬೇಕು? ಯಾಕೊಬ್ರು ನೋಡಿದವ್ರು ಬೇಕಲ್ಲ. ಹೌದಲ್ಲ, ಆಣಿ ಮಾಡಿ ಹೇಳಬೇಕು. ಹೌದು, ಎಂತವ್ರು ಆಣಿ ಮಾಡಿ ಹೇಳಬೇಕು? ಆಣಿ ಮಾಡಿ ಹೇಳ್ತೀವಿ. ಈಗ ಏನಮ್ಮ, ಆ ಯಾವ ಒಡೆಯ ಕುಲು ಕೂಡ ಬಲಭೀಮೀಸೇನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಕರೆಸಿದಾಗ ಬರ್ತಾ ಇದ್ದೇನೆ, ಹಾಲು ಮೊಸರು ತರ್ತೀನಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾನಮ್ಮ. ನೋಡಮ್ಮ, ಯಾವ ಕುಲುಗಳು ಭೀಮೇಶನ ಸಾಕ್ಷಿ ಮಾಡಿ ಹೇಳಿದಂದ್ರೆ ನಮ್ಮ ಸೌಸೆ ನಿವಾರಣ ಆಯ್ತು. ಆದ್ರ ಈಗ ಸದ್ಯ ಗಿರಾಕಿ ಕರಿ ಅಂದ್ರಲ್ಲ. ಹೌದು, ಕರಿತನ್ರಿ. ಏ ಗಿರಾಕಿ, ಹಾಲು ಮೊಸರು ಹಾಲು ಮೊಸರು ಅಂತ ಹೇಳ್ತಿದ್ದೆ, ಈಗ ಬಂದವು ತಗೋ. ಎಲ್ಲ ಇಲ್ದವ್ದ ಇವೆಲ್ಲ ಹಾಲ ಏನ? ಹಾಲ ಮೊಸರಿನ ಅಡಿಗೆ ಹಿಂದೆ ಕಟ್ಟ್ಯಾರ ಮುಳ. ಅವ್ರು ತಂದವರು ಹಾಲು ಮೊಸರು ತೆಳಗದ ಬಾಂಡೆದೊಳಗದಾವ. ಕೇರ್ ಕೊಡ್ತಾರೇನು? ಕೊಡ್ತಾರ. ಏನು ಕೊಡವ್ರು ನೀವ? ಏನು ಏನು ಹಾಲು ಮೊಸರಾ? ಹೌದು ಹೌದು, ನಾವೇ. ಇಲ್ವಾ, ನಿಮ್ಮ ಹಾಲು ಬಂದು ಹೆಂಗೆ ಕೊಡ್ತೀರಿ? 10 ರೂಪಾಯಿ ಲೀಟ್ರ್ ಹಾಲು ಕೊಡ್ತಾ ಇದ್ದೀನಿ. ಇವ ಬೆಣ್ಣೆ ರೀ? 100 ರೂಪಾಯಿ ಕಿಲೋ ಬೆಣ್ಣೆ ಕೊಡ್ತಾ ಇದ್ದೀನಿ. ಮತ್ತು ಮೊಸರಾ? 2 ರೂಪಾಯಿ ಹಾಲು ಮೊಸರು ಕೊಡ್ತಾ ಇದ್ದೀನಿ. ಮತ್ತು ಮಜ್ಜಿಗೆ? ಇವನ್ನೆಲ್ಲ ವ್ಯಾಪಾರ ಮಾಡಿದ್ದಾದ್ರಿ, ಮಜ್ಜಿಗೆ ಹಂಗೆ ನೋಡಿ ಅಜಮಾಸ್ ಕೊಡ್ತೀನಿ. ಹೂನಾಶ್ ಕೊಟ್ಬಿಡಿ, ನಾನು ಸಾಕು ತಗೋ. ಇವ ಅದು ವ್ಯಾಪಾರ ಮಾಡಲಿಲ್ಲ. ಏನು ಇಂಥ ಗಿರಾಕಿ? ಅದು ರೊಕ್ಕದ ಕೊಟ್ಟು ತಗೊಳ್ಳೋ ಗಿರಾಕಿ ಅದ. ಹೌದಾ? ಇರ್ಲಮ್ಮ, ನೋಡು ಈಗ ಸದ್ಯ ಟೈಮ್ ಇಲ್ಲದಾಗ್ಯದ, ವ್ಯಾಪಾರ ಮಾಡಿಸ್ತಾ ಇದ್ದೀವಿ. ಹೌದಾ? ಆದ್ರೆ ಇಲ್ಲಿ ನಿನ್ನ ಹಾಲು ಮೊಸರು ವ್ಯಾಪಾರ ಯಾಕೆ ನೀ ತಂದ? ಇನ್ನು ಎಂಥದ್ದು? ಎಂಥದ್ದು? ರಜೋ ಅನ್ನುವ ರಜೋ ಅನ್ನುವಂಥ ಹಾಲು, ತಾಮಸ್ ಅನ್ನುವಂಥ ಮೊಸರು, ಸಾತ್ವಿಕ್ ಅನ್ನುವಂಥ ಬೆಣ್ಣೆ. ಹೌದು. ಇಂಥ ಗುಣ ಕೊಟ್ಟು ಗುಣ ತಗೊಳ್ಳಿಕ್ಕೆ ಬಂದಿನಿ. ರಜೋ ಗುಣದಲ್ಲಿ ಏನ್ ನಿಯಮದ? ಏನ್ ನಿಯಮದ? ಒಂದು ಜೇನು ನೊಣ ಇರ್ತದ, ಆ ನೊಣ ಪಂಚ ಪಕ್ವಾನ್ಗಳ ಮೇಲೆ ಕೂಡುತ್ತದ. ಮಲಮೂತ್ರಗಳಾದ ಮೇಲೆ ಕೂಡುತ್ತದ. ರಜೋ ಗುಣದವ್ರ ನಿಯಮ. ಹೌದು. ಇನ್ನು ತಾಮಸ್ ಗುಣ ಏನು? ಒಂದು ಸಗಣಿ ಹುಳ ಇದ್ದಂಗ ಯಾವಾಗಿದ್ರೂ ಕೆಟ್ಟನ್ನ ಮಾಡಿಕೊಂಡು ಹೋಗವರು. ಸಾತ್ವಿಕ್ ಗುಣದ ನಿಯಮ ಏನು? ಏನು? ಒಂದು ಜೇನು ನೊಣ ಇರ್ತದ, ಆ ನೊಣ ತನ್ನ ಶರೀರ ನಾಶ ಮಾಡಿ ಎಷ್ಟೋ ಶ್ವಾಸಗಳನ್ನು ತಂದು ಅಮೃತ ಗೂಡು ತಯಾರು ಮಾಡ್ತದ, ಪರದ ಬಾಯಲ್ಲಿ ಅಮೃತ ಕೊಡ್ತದ. ಹೌದು. ಹಂಗ ಸಾತ್ವಿಕ್ ಗುಣದವ್ರ ನಿಯಮ. ಗುಣ ಕೊಟ್ಟು ಗುಣ ವೈಲಿಕ್ಕೆ ಬಂದಿ. ಹೌದು. ನಿನ್ನ ಹಾಲು ಮೊಸರು ವ್ಯಾಪಾರ ಇಲ್ಲಿ ಆಗೋದಿಲ್ರಿ. ಆಗೋದಿಲ್ಲ. ಆಗೋದಿಲ್ಲ. ನಿಮ್ಮ ತಿಳಿದಲ್ಲಿ ವ್ಯಾಪಾರ ಮಾಡ್ಕೋಬಹುದು. ಹಾಗಾದ್ರೆ ಬಾರ್ ಮೇಲೆ. ಯಾಕ್ರಿ? ಅಲ್ಲಿ ಕಾಣ್ತದ ಅವರು. ಆದ್ರೆ ಹೌದು, ಅದೇ ಚನ್ನಪಟ್ಟಣ. ಅದ್ರ ಮುಂದಿರುವುದು? ಅದ್ರ ಮುಂದ ಗಿಡದ ಮ್ಯಾಕ್ ಕಾಯ್ ಕುಂತತಿ. ಏನ್ ಮಾತಾಡ್ತೀವಿ? ಹಾ ಹಾ, ಅದೇ ರೀ. ಹಾ, ಅದೇ ಗೋಕುಲ. ಗೋಕುಲ? ಹೌದು. ಅಮ್ಮ, ಏನ್ ಚಂದ ಕಾಣಿಸ್ತದ. ಬಹಳ ಚಂದ ಅದ ರೀ. ಬಹಳ ಚಂದ. ಬಹಳ ಚಂದ. ಇರ್ಲಿ, ಅಲ್ಲಿ ಧಾರಾವ ಜಾತಿ ಜನರಿದ್ದಾರೆ. ಅಮ್ಮ, ಇಲ್ಲಿ ಅಂತೆ ವರ್ಣಾಶ್ರಮಕ್ಕೆ ಅನುಗುಣವಾಗಿ 4 ಜಾತಿ ಜನರಿದ್ದಾರೆ. ಅಲ್ಲಿ ಬ್ರಾಹ್ಮಣ, ಕ್ಷತ್ರಿ, ವೈಶ್ಯ, ಶೂದ್ರ, ಇರ್ಲಿ, ಹೀಗೆ 4 ಜಾತಿ ಜನರಿದ್ದಾರೆ. ಇವು 4 ಓಣಿ ಪೈಕಿ ನಾ ಯಾವ ಓಣಿಗೆ ಹೋದ್ರೆ ನನ್ನ ಹಾಲು ಮೊಸರು ವ್ಯಾಪಾರ ಆಗ್ತದ? ಅದನ್ನ ನಾನೇ ಹೇಳ್ಬೇಕು? ಹಾಗೇನಿಲ್ಲ. ಹಾ, ಅಲ್ಲಿ ನೋಡುವ, ನಿನಗೆ ತಿಳಿದಾಕಿದಿ ಯಾವ ಓಣಿಗೆ ಹೋದ್ರೆ ನನ್ನ ವ್ಯಾಪಾರ ಆಕೈತಿ ಹಾಲು ಮೊಸರು ಅಂತ ತಿಳ್ಕೊಂಡು ನೀ ಹೋಗ್ಲಾ. ಈಗ ಹೌದು ನೋಡುದು ಓತೆ, ಇವು 4 ಓಣಿ ಪೈಕಿ ನಾನು ಹೋಗ್ಬೇಕಾದ್ರಿ, ನಾನು ನಾನು ಬ್ರಾಹ್ಮಣರು ಓಣಿಗೆ ಹೋಗಕ್ಕೆ ನೋಡು. ಮೆತ್ತ ಮೆಟ್ಟ ನೋಡಿ ನೀನು. ಅಲ್ಲ, ಬ್ರಾಹ್ಮಣರಿಗೆ ಬ್ರಾಹ್ಮಣರು ಓಣಿಗೆ ಹೋಗು ಮಕಾರ ನನ್ನ. ಯಾಕೆ? ಏನಾಗ್ಯದ ನೋಡ್ಕೊ ಅದನ್ನ ಕನ್ನಡಿಯಾಗ. ಇಲ್ಲ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗ್ತೀರಲ್ಲ? ಹೌದಮ್ಮ. ಬ್ರಾಹ್ಮಣರು ಓಣಿಗೆ ಹೋದ್ರೆ ನಿಮ್ಮ ಹಾಲು ಮೊಸರು ವ್ಯಾಪಾರ ಆಗ್ತದೆ. ಅಲ್ಲಿ ಹೋಗ್ಬೇಕಾದ್ರೆ ನೀನು ಬರ್ತೀಯ? ಹಾ, ಬರ್ತಿಲ್ಲ. ಈಗ ಹೌದು, ಹಾಗಾದ್ರೆ ಎಲ್ಲರೂ ಕುಡ್ಕೊಂಡು ಹೋಗು ನಡಿ. ಎಲ್ಲರೂ ಕೂಡ ಹೋಗುಣ. ಬ್ರಾಹ್ಮಣರು ಓಣಿಗೆ ಹೋಗೋಣ. ಹಾ, ಎಲ್ಲ ಹೋಗುಣ. ಚಂದ್ರ ಕಾಲಿಯಾನು ತುಂಡ. ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ಗೌಳಗಿತ್ತಿ ಸನ್ನಿವೇಶ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಾಲಿಕೊಪ್ಪದ ಮಾರುದೆಪ್ಪ ರಾಮಪ್ಪ ಮುರುಗೋಡ್ ಹಾಗೂ ಮೇಳದವರು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೀಳಿಗೆಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಮೇಳದವರಿಂದ ಸಂಪ್ರದಾಯ ವಾದನ ಕೇಳುತ್ತೀರಿ. ಕೃಷಿರಂಗ ಕಾರ್ಯಕ್ರಮ ಅದರಲ್ಲಿ 7 ಗಂಟೆಯಿಂದ ಏರ್ನೆಕ್ಸ್